ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಃ ಸಾಕ್ಷೋ ಅರಿಷ್ಟಮೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ ದಧಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಯಾವಾಗ ಪ್ರಪಂಚ ಎನ್ನುವುದು ಇಲ್ಲವಾಗುತ್ತದೆಯೋ ಆವಾಗ ಅದ್ವೈತಂ ತುರಿಯಂ ಆತ್ಮಾನುಭುಜ್ಯತೆ. ಅದ್ವೈತ ತುರಿಯ ಆತ್ಮನು ನಾನೇ ಅನ್ನುವುದು ಅವನಿಗೆ ಸ್ಪಷ್ಟವಾಗುತ್ತದೆ ಅನ್ನುವ ಭಾಷ್ಯಕಾರರ ಈ ಹೇಳಿಕೆ ಮೇಲೆ ಒಂದು ಆಕ್ಷೇಪಣೆ ಇದೆ, ಆಬ್ಜೆಕ್ಷನ್ ಇದೆ. ಪ್ರಪಂಚವು ಹೊರಟೋಗುವುದರಿಂದ ಪ್ರಪಂಚವು ನಿವೃತ್ತಿ ಆಚೆಯ ಪ್ರಪಂಚವೇ ಇಲ್ಲವಾಗಿ ಹೋದ ಮೇಲೆ ಪ್ರತಿಬುದ್ಧತೆ ಅವನು ಆತ್ಮ ತಿಳಿಯುತ್ತಾನೆ ಎಂದಾಗಿದ್ದಾದರೆ ಅನಿವೃತ್ತೇ ಸತಿ ಅದು ನಿವೃತ್ತವಾಗದೆ ಹೋದರೆ ಪ್ರಪಂಚ ಇರುತ್ತದೆ ಅಂತಾಯಿತು. ಆವಾಗ ಅದ್ವೈತ ಸಿದ್ಧಿ ಆಗಲಿಲ್ಲ, ದ್ವೈತ ಸಿದ್ಧಿ ಆಗ್ತದೆ. ಪ್ರಪಂಚ ಇದೆ ಅಂತದ್ರ ಅರ್ಥ ಏನು? ಭೇದ, ನಾಮರೂಪಗಳ ಭೇದ. ನಾಮರೂಪಗಳ ಭೇದ ಇನ್ನೂ ಕಂಟಿನ್ಯೂ ಅಂತ ಇರ್ತದೆ. ಸೊ ಇದು ಕಂಟಿನ್ಯೂ ಆಗಿರ್ತೇನೋ, ಇನ್ನೂ ಹೊರಟೋಗಿಲ್ಲ ಅಂತ ಆಯ್ತು. ಅವಾಗ ಅದ್ವೈತ ಸಿದ್ಧಿಯಲ್ಲ ಆಯಿತು. ಅಂದರೆ ಪ್ರಪಂಚವು ಹೊರಟು ಹೋದ ಮೇಲೆ ಅದ್ವೈತ ಸಿದ್ಧಿ ಆಗುವುದಾದರೆ, ಪ್ರಪಂಚ ಇರುವಾಗಲೂ ಕೂಡ ಅದ್ವೈತ ಸಿದ್ಧಿ ಆದರೆ ಅದು ಅದ್ವೈತ ಸಿದ್ಧಿ. ಪ್ರಪಂಚ ಇದ್ದಾಗ ದ್ವೈತ ಇರ್ತದೆ, ಪ್ರಪಂಚ ಇಲ್ಲದೆ ಇದ್ದಾಗ ಅದ್ವೈತ ಇರ್ತದೆ ಅಂತ ಹೇಳಿದ್ದಾರೆ. ನಿತ್ಯ ಪ್ರಪಂಚ ಇರೋದೇ ಇಲ್ಲ. ಸೊ ಯಾರು ಅದ್ವೈತ ಇಲ್ಲಿ ನಿದ್ರೊಳಗೆ ಮಾತ್ರ ಅದ್ವೈತ ಇಲ್ಲ. ಅನ್ನೊಂದು ಆಬ್ಜೆಕ್ಷನ್ ಈಗ ಹೇಳ್ತಾರೆ. ಒಂದು ಯಥಾರ್ಥವಾಗಿ ಇದ್ದದ್ದೇ ಆಗಿದ್ದರೆ ಅದನ್ನು ಇಲ್ಲವಾಗಿಸುವ ಸಾಧ್ಯತೆ ಇದೆ. ಯಥಾರ್ಥವಾಗಿ ಅಂದರೆ ನಿಜವಾಗಿ ಅದು ಇದ್ದದ್ದೇ ಆದರೆ, ಭೌತಿಕವಾಗಿ ಫಿಸಿಕಲಿ ಹಾಗೊಂದು ಏನಾದರೂ ಇದೆ ಅಂತಾಗಿದ್ದೇ ಆದರೆ ನಿವೃತ್ತಿ ಸಾಧ್ಯ ಇದೆ. ಪ್ರಪಂಚ ಜಗತ್ತು ಅನುಭವ ಕ್ಷೇತ್ರ ಇದು ಇದ್ದದ್ದು ಇಲ್ಲದ್ದು ಎರಡೂ ಕಡೆಗೆ ದೀಪ ಇಟ್ಟೆ ಮಾತಾಡ್ತಾರೆ. ಇದ್ದದ್ದು ಇಲ್ಲದ್ದು ಈ ಪ್ರಪಂಚ ಇದು ಇಲ್ಲದ ಪ್ರಪಂಚ ಅಂದ್ರೆ ನೀವು ಯಾವ ಪ್ರಪಂಚದ ಕೂತ್ಕೊಂಡು ನೀವು ಉತ್ತರ ಹೇಳ್ತಾರೆ? ಇದು ಇದ್ದದ್ದು ಅಂತಲೇ ಹೇಳಿದ್ದಾದ್ರೆ ಇದು ಇದ್ದದ್ದೇ, ಇದನ್ನು ಇಲ್ಲ ಮಾಡಿಕೊಳ್ಳುವ ಸಾಧ್ಯತೆನೇ ಇಲ್ಲ. ಅಂದ್ರೆ ಜಗತ್ ಸತ್ಯಂ, ಬಂಧನಮಿ ಸತ್ಯಂ, ನಿವೃತ್ತಿಯ ಪ್ರವೃತ್ತಿ ಅಪಿ ಸತ್ಯ ಇನ್ನು ಅಸತ್ಯ. ನಿವೃತ್ತಿಗಾಗಿ ನಾವೇನು ಪ್ರವೃತ್ತಿ ಬಳಸುತ್ತೀವಿ ಅದು ಕೂಡ ಅಸತ್ಯ ಆಗ್ತದೆ. ಏಕೆ ಈ ಜಗತ್ ಸತ್ಯ ಅಂತಂದ ಮೇಲೆ ಇದರ ನಿವೃತ್ತಿ ಸಾಧ್ಯವೇ ಇಲ್ಲ ಅಂತ. ತ್ರಿಕಾಲ ಅಪಿ ಸತ್ಯಂ, ಮೂರು ಕಾಲದಲ್ಲಿ ಕೂಡ ಇದು ಸತ್ಯ. ಪ್ರಪಂಚವನ್ನ ಸತ್ಯ ಅನ್ನಲಿಕ್ಕೂ ಆಗೋದಿಲ್ಲ, ಸುಳ್ಳು ಅನ್ನಲಿಕ್ಕೂ ಆಗೋದಿಲ್ಲ. ನಮಗಿರುವ ಶಬ್ದ ಒಂದೇ ಒಂದು, ಅದು ವ್ಯವಹಾರದಲ್ಲಿ ಅಲ್ಲ. ವ್ಯವಹಾರದಲ್ಲಿ ಎರಡು ಶಬ್ದಗಳಿವೆ, ಇರುವುದು ಇಲ್ಲದ್ದು. ಎರಡೇ ಇರುವುದು, ಇರುವುದು ಸತ್ಯಂ, ಇಲ್ಲದ್ದು ಅಸತ್ಯ. ಇಲ್ಲದ್ದು ಯಾವುದು? ಮನದ ಕೊಂಬು, ಪಂಚಪುತ್ರ, ಮನುಷ್ಯನ ಕೊಂಬು, ಆಕಾಶದ ಪುಷ್ಪ, ಇವೆಲ್ಲ ನಾನ್ ಎಕ್ಸಿಸ್ಟೆಂಟ್ ಫ್ಯಾಕ್ಟರ್ಸ್. ಯಾವುದೇ ಟೂ ವರ್ಡ್ಸ್, ಎಕ್ಸಿಸ್ಟೆಂಟ್, ನಾನ್ ಎಕ್ಸಿಸ್ಟೆಂಟ್. ಇರುವುದು ಯಾವುದು? ಇರುವುದು ಅದು ಮೂರೂ ಕಾಲದಲ್ಲಿ ಇದ್ದ ಮಾತ್ರ ಅದಕ್ಕೆ ಇರುವುದು ಅಂತಾರೆ. ಯಾವುದು ಇಲ್ಲದ್ದು ಅದು ಅತ್ಯಂತಿಕವಾಗಿ ಇಲ್ಲವೇ ಆಗಿದ್ದೆ ಆದರೆ ಅದಕ್ಕೆ ಇಲ್ಲದ್ದು ಅಂತಾರೆ. ಈಗ ಒಂದು ಉದಾಹರಣೆಗೆ, ಪ್ರಪಂಚದ ಯಾವುದಾದ್ರೂ ಒಂದು ವಸ್ತುವನ್ನು ತೊಗೊಂಬಂದು ಇಲ್ಲಿಂದ ತೊಡೆದು ಅಲ್ಲಿಡ್ತಾರೆ, ನಾ ಇಲ್ಲಿ ಏನು ಮಾಡೋದು? ಇದು ಪ್ರಪಂಚದ ಒಂದು ವಸ್ತು, ಇದ್ದದ್ದು ಇಲ್ಲದ್ದು ಇದ್ದ ಮೂರು ಕಾಲದಲ್ಲಿ ಇದ್ದದ್ದು ಈಗ ಮಾತ್ರ ಇದ್ದ ಅಂದ್ರೆ ಇದು ಸತ್ಯವಲ್ಲ, ಇದ್ದದ್ದು ಅಂತ ಹೇಳಲಿಕ್ಕಾಗುವುದಿಲ್ಲ. ಇದು ಒಂದು ಎಕ್ಸಿಸ್ಟೆಂಟ್ ಫ್ಯಾಕ್ಟರ್ ಅಂತಾಗಿದ್ದರೆ, ಇದು ಇದ್ದದ್ದು ಅಂತಾಗಿದ್ದರೆ ನೀವು ಇದ್ದದ್ದು ಅಂತ ಉತ್ತರ ಕೊಡಬೇಕಾದ್ರೆ ಇದು ವಿಚಾರ ಮಾಡಬೇಕು. ಘಟ ಉತ್ಪತ್ತಿ ಆಗುವ ಪೂರ್ವದಲ್ಲಿ ಇತ್ತ? ಘಟ ಅಂದೆ ನನ್ನ ಬಾಯಿಂದ, ಘಟ ಉತ್ಪತ್ತಿ ಆಗುವ ಪೂರ್ವದಲ್ಲಿ ಘಟ ಇತ್ತ? ಘಟ ನಾಶವಾದ ಮೇಲೆ ಘಟ ಇರುತ್ತದ? ಹಾಗಾದ್ರೆ ವರ್ತಮಾನದಲ್ಲಿ ಮಾತ್ರ ಇದೆ, ಭೂತಕಾಲದಲ್ಲಿ ಇಲ್ಲ, ಭವಿಷ್ಯದಲ್ಲಿ ಇಲ್ಲ. ಆದ್ದರಿಂದ ಇದನ್ನ ಇದ್ದದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಸ್ ನಾಟ್ ಅನ್ ಎಕ್ಸಿಸ್ಟೆಂಟ್ ಫ್ಯಾಕ್ಟರ್. ಇದು ಇದ್ದದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ಇನ್ನೇನಂತ ಹೇಳಬೇಕು? ಇದಕ್ಕೆ ಇಲ್ಲದ್ದು ಅಂತ ಹೇಳಬೇಕು. ಇದು ಇಲ್ಲವೇ ಇಲ್ಲವಾದ ವಸ್ತು, ಹೇಗೆ ಮನುಷ್ಯನ ಕೊಂಬು ಇಲ್ಲವೇ ಇಲ್ಲವೋ, ಹೇಗೆ ಮಲದ ಕೊಂಬು ಇಲ್ಲವೇ ಇಲ್ಲವೋ, ಹೇಗೆ ಬ್ರಹ್ಮಚಾರಿಯ ಮಗಳು ಇಲ್ಲವೇ ಇಲ್ಲವೋ, ಹಾಗೆ ಈ ಕಪ್ಪು ಇಲ್ಲವೇ ಇಲ್ಲ ಅಂತ ಹೇಳಿದ್ದೆ ಆದರೆ ಕಾಫಿ ಎದುರು ಕುಡಿಯೋದೀಗ ನಾನ್ ಎಕ್ಸಿಸ್ಟೆಂಟ್, ಪ್ಲೀಸ್ ಗೆಟ್ ಮಿ ದಿ ಕಾಫಿ ಇನ್ ಅ ನಾನ್ ಎಕ್ಸಿಸ್ಟೆಂಟ್ ಕಪ್. ನಾನ್ ಎಕ್ಸಿಸ್ಟೆಂಟ್ ಕಪ್ ಕಾಫಿ ಅಂತ ಹೇಳ್ತಾರೆ. ಕಪ್ ಇಟ್ಸೆಲ್ಫ್ ಡಸಂಟ್ ಎಕ್ಸಿಸ್ಟ್, ಅದು ಇಲ್ಲವೇ ಇಲ್ಲ ಹೇಳಿ. ಗುಡ್ ಕಪ್ ಇದ್ದದ್ದು ಇಲ್ಲದ್ದು ಇದ್ದದ್ದು ಕಪ್ ಇಲ್ಲದ ಕಪ್ ಇದ್ದದ್ದು ಕಪ್ಪು ಅಂತಂದ್ರೆ ಭೂತಕಾಲದಲ್ಲಿ ಇತ್ತು ಮತ್ತೆ ಇದ್ದದ್ದು ಅಂತ ಹೆಂಗ್ ಹೇಳಿದ್ದೀನಿ ನೀನು? ನಾನು ಏನ್ ಚಾಯ್ಸ್ ಕೊಟ್ಟಿರಿ ಅಂದ್ರೆ ಒಂದೇ ನೀವು ಮಾರ್ಕ್ ಮಾಡ್ಬೇಕು. ನಿಮ್ ಪುರಾಣಕ್ಕೊಂದು ಸೇರಿಸಿದ್ರೆ ಇದ್ದದ್ದು ಇಲ್ಲದ್ದು ಇದ್ದ ಕಪ್ಪು ಅಂದ್ರೆ ಹಿಂದೆ ಹಿಂಗ್ ಇರ್ಬೇಕಾಗಿತ್ತು, ಮುಂದೆ ಹೀಗೆ ಇರ್ಬೇಕಾಗಿತ್ತು. ದಟ್ಸ್ ಕಾಲ್ಡ್ ಸತ್ಯಂ. ಕಾಲದ ಮಿತಿಯನ್ನ ಮೀರಿ ಇರುವುದು ಯಾವುದು? ಅದು ಸತ್ಯಂ. ಸರ್ವ ವಿಕಾರಗಳನ್ನ ಬಿಟ್ಟುಕೊಟ್ಟು ಇರುವುದು ಯಾವುದು? ಅದು ಸತ್ಯಂ. ಇದಕ್ಕೆ ವಿಕಾರ ಇದೆ, ಜಾಯತೆ, ಅಸ್ಥಿ, ವರ್ತತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಸಂಪರ್ಕಕ್ಕೂ ಹಿಂಗಾಗ್ತಾವ ನೋಡು, ಸಂಪರ್ಕ ಇದ್ದರೆ ಬಾಯಾಗಿರ್ತಾವಲ್ಲ. ಇವು ವಿಕಾರಗಳು. ಮುಂಚೆ ಇದ್ದಿದ್ದೆಲ್ಲ ಹುಟ್ಕೊಂಡು ಹುಟ್ಟಿನಲ್ಲಿ ಇದೆ, ಇದ್ಮೇಲೆ ಬೆಳೀತದೆ, ವೃದ್ಧಿ ಆಗ್ತದೆ, ವಿಕಾರ ಆಗ್ತದೆ, ಕೊನೆ ಒಂದು ದಿವಸ ಏನಾಗ್ತದೆ? ವಿನಶ್ಯ. ಹೌದು, ಇದಕ್ಕೆ ವಿಕಾರ ಅಂದರೆ ಇದು ಸತ್ಯವಲ್ಲ. ಹಾಗಾದ್ರೆ ಇದು ಇಲ್ಲದ್ದು ಅಂತ ಹೇಳಬೇಕು, ನಾನ್ ಎಕ್ಸಿಸ್ಟೆಂಟ್ ಅಂತ ಹೇಳಬೇಕು. ಇದು ಇಲ್ಲದ್ದು ಅಂತ ಹೇಳಿದ್ರೆ ಕಾಫಿ ಕುಡಿದು ಬರೋದಿಲ್ಲ, ಕೈ ಕೈಗೆ ಸಿಗೋದಿಲ್ಲ. ಮಲದ ಕೊಂಬು ಗಟ್ಟಿ ಆಗಿದೆಯೋ ಏನು ಟೊಳ್ಳಾಗಿದೆಯೋ? ಮತ್ತೆ ಹೇಳಿ ಮತ್ತೆ ಇದ್ದದ್ದು ಅಲ್ಲ ಓಲ್ ಜಗತ್ ಈಸ್ ನೈದರ್ ಎಕ್ಸಿಸ್ಟೆಂಟ್ ನಾರ್ ಈಗ ನಿಮಗೆ ಶಬ್ದಗಳೇ ಇಲ್ಲ, ವ್ಯವಹಾರದಲ್ಲಿ ಶಬ್ದ ಇಲ್ಲ. ಈಗ ಏನಾದರೂ ವೇದಾಂತ ನಿಮಗೆ ಶಬ್ದವನ್ನು ಕೊಟ್ಟದ್ದೇ ಆದರೆ ವ್ಯವಹಾರದಲ್ಲಿ ಬಳಸಬಾರದು, ವ್ಯವಹಾರದಲ್ಲಿ ಅದನ್ನು ಅರ್ಥಿಸಿಕೋಬಾರದು. ವ್ಯವಹಾರವನ್ನು ಬಿಟ್ಟುಕೊಟ್ಟು ಅದನ್ನು ಅರ್ಥ ಮಾಡಬೇಕು. ಶಬ್ದ ಕೊಡುತ್ತದೆ ಮಿಥ್ಯಾ, ನೈದರ್ ಸತ್ಯಂ ನಾರ್ ಅಸತ್. ಹಾಗಾದ್ರೆ ಏನಿದು ಮಿಥ್ಯಾ? ಅಸ್ತು ಅಸ್ತು ಇದ್ದಂತೆ ಇದೆ. ಈಗ ದ್ವೈತ ಪ್ರಪಂಚ ಇದ್ದದ್ದು ಅಲ್ಲ, ಇಲ್ಲದ್ದು ಅಲ್ಲ, ಇದ್ದಂತೆ ಇದ್ದಂತೆ ಇರುವುದನ್ನ ಕಳ್ಕೊಳ್ಳೋದು ಹೇಗೆ? ವಿಚಾರ ಮಾಡಬೇಕಲ್ಲ. ಇದ್ದಂತೆ ಇರುವುದನ್ನ ಕಳೆದುಕೊಳ್ಳುವುದು ಹೇಗೆ? ಏನ್ ವಿಚಾರ ಮಾಡ್ತೀವಿ? ವಿಚಾರ ಮಾಡ್ಲಿಕ್ಕೆ ವಿಚಾರ ಮಾಡಿ, ಯಾವ್ದ್ರ ಬಗ್ಗೆ ವಿಚಾರ ಮಾಡ್ತೀರಿ ನೀವು? ಇದ್ದದ್ರ ಬಗ್ಗೆ ವಿಚಾರ ಮಾಡ್ತೀರಿ, ಅದು ಇದ್ದದ್ದು ಅಲ್ಲ ಇಲ್ಲದ್ದು ಅಲ್ಲ, ಅದ್ರ ವಿಚಾರ ಏನ್ ಮಾಡೋದು? ಇದ್ದದ್ರ ಬಗ್ಗೆ ವಿಚಾರ ಮಾಡ್ತೀವಿ, ಇದು ಯಾವ ಬಣ್ಣದ್ದು, ಎಷ್ಟು ಎತ್ತರ ಇದೆ, ಎರಡಂಗ್ಲ ಇದೆಯಾ, ಮೂರಂಗ್ಲ ಇದೆಯಾ, ಇದು ಇಷ್ಟು ಗಟ್ಟಿ ಹಾಕಿದೆ, ಎಲ್ಲ ವಿಚಾರ ಮಾಡೋಣ. ಬೇಕಾದ್ರೆ ಇದ್ದದ್ದಾದ್ರೆ ಈ ದ್ವೈತ ಪ್ರಪಂಚ, ಇದು ಇದ್ದದ್ದು ಅಲ್ಲ ಇಲ್ಲದ್ದು ಅಲ್ಲ ಅನ್ನುವ ಈ ಪ್ರಪಂಚ ಹೋಗುವುದು ಹೇಗೆ? ಅದೇ ತಾನೇ ಇನ್ನೊಂದು ಸಬ್ಜೆಕ್ಟ್ ಇರೋದು. ಹೇಗೆ ಹೇಗೆ ಹೋಗೋದು? ಇದು ಹತ್ತಿರ ಬಂದ್ರೆ ಅದು ಸರಿಯಾಗಿ ಹೇಳಿಲ್ಲ. ಸಬ್ಜೆಕ್ಟ್ ವಿಮರ್ಶೆಗೆ, ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಇದು, ಇದ್ರ ಬಗ್ಗೆ ವಿಚಾರ ಮಾಡೋಣಂತೆ. ಇಂದ್ರಜಾಲಿಕನ ಕಪ್ಪು ಅಂದ ಮೇಲೆ ಆ ಕಪ್ಪಿನ ಬಗ್ಗೆ ವಿಚಾರ ಹೆಂಗ್ ಮಾಡ್ತೀನಿ? ನೀವು ಕೊಟ್ಟ ಉತ್ತರ ವಿವೇಕದಿಂದ ವಿಚಾರ ಮಾಡಬೇಕು. ಜಿಜ್ಞಾಸಕ್ಕೆ ಆಬ್ಜೆಕ್ಟ್ ಏನು? ಆಯ್ತು, ಅದು ಮಾಡಿದ್ವಿ. ಇದು ಇದೇನು ಅಲ್ಲ, ಇದು ಇಲ್ಲ ಅಲ್ಲ, ಅದು ಜಿಜ್ಞಾಸೆ ಮಾಡಿ ಮುಗಿಸಿ. ಅಂತಹ ಈ ಕಪ್ಪು ಇದು ಇಲ್ಲವಾಗುವುದು ಹೇಗೆ? ಅಂತಹ ಈ ವೃಕ್ಷ ಯಾವುದು ಇದೇನೂ ಅಲ್ಲ ಇಲ್ಲವೂ ಅಲ್ಲ ಅನ್ನುವ ಈ ವೃಕ್ಷ ಇಲ್ಲವಾಗುವುದು ಹೇಗೆ? ವಿ ಹ್ಯಾವ್ ಅನ್ ಆಬ್ಜೆಕ್ಟ್ ಕಾಲ್ಡ್ ಟ್ರೀ, ವಿ ಹ್ಯಾವ್ ಅನ್ ಆಬ್ಜೆಕ್ಟ್ ಕಾಲ್ಡ್ ಕಪ್. ನಮ್ಮ ಎದುರಿಗೆ ಒಂದು ಕಪ್ ಇದೆ, ಒಂದು ವಸ್ತು ಇದೆ. ಇದು ಇದ್ದದ್ದು ಅಲ್ಲ ಇಲ್ಲದ್ದು ಅಲ್ಲ. ಈ ಕಪ್ಪು ಹೋಗ್ಬೇಕು, ಈಗ ಹೆಂಗ್ ಹೋಗ್ತದೆ? ತತ್ವ ಏನ್ ತಿಳಿತೀರಿ ನೀವು? ಏನ್ ತತ್ವ ತಿಳಿತೀರಿ? ಈ ಕಪ್ ಎಲ್ಲ ಮಣ್ಣಿದೆ, ಅದು ಇದೆಯೋ ಇಲ್ಲ, ಇದ್ದದ್ ಮಣ್ಣು ಇಲ್ಲದ ಮಣ್ಣು ಅಲ್ಲ. ನೀವು ಹಂಗ ಆಬ್ಜೆಕ್ಟ್ ಅನಾಲಿಸಿಸ್ ಹೋದ್ರೆ ನಾ ಹಿಂಗ್ ಕೇಳ್ತೇನೆ, ಈಗ ಅದು ಮಣ್ಣು ಇದೆಯೋ, ಇದ್ದ ಮಣ್ಣು ಇಲ್ಲದ ಮಣ್ಣು, ಅದು ದಟ್ ಇಸ್ ನಾಟ್ ದಿ ಮೆಥಡ್. ವೆರಿ ಸಿಂಪಲ್ ಉತ್ತರ. ಅದು ಹೋಗುವ ಅವಶ್ಯಕತೆ ಇಲ್ಲ. ದಟ್ ಇಸ್ ವಾಟ್ ದಿ ವರ್ಸ್ ಇಸ್. ಈ ಶ್ಲೋಕ ಏನ್ ಹೇಳ್ತದೆ ಅದು? ಈಗ ಕನ್ನಡಿಯಲ್ಲಿ ಪ್ರತಿಬಿಂಬ ಇದ್ದದ್ದು ಇಲ್ಲದ್ದು ಅಲ್ಲ ಯಾವಾಗ ಯಾವಾಗ ಯಾವ ಉದಾಹರಣೆ ಕೊಡಬೇಕು ಅನ್ನೋದು ನೀವು ಕೊಡಬೇಕು. ರಜ್ಜು ಸ್ವಲ್ಪ ಉದಾಹರಣೆ ತರಬಾರ್ದು. ಕನ್ನಡಿಯಲ್ಲಿಯ ಪ್ರತಿಬಿಂಬ ಇದ್ದದ್ದೋ ಇಲ್ಲದ್ದೋ, ಇದ್ದದ್ದೋ ಇಲ್ಲದ್ದು ಅಂತಂದ್ರೆ ಅದನ್ನ ನೋಡ್ಕೊಂಡು ನೋಡ್ಕೊಂಡ್ರೆ ಇಲ್ಲದ್ದು ಅಂತಂದ್ರೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಕುಂಕುಮ ಆಗುತ್ತೆ ಕೂತಿ, ಇಲ್ಲದ್ದು ಇಲ್ಲದ್ದು ಅಂದ್ರೆ ಅದನ್ನ ವಿಭಕ್ತಿ ಆಗುತ್ತೆ ಕೂತಿ. ಅವಾಗ ಏನಾಗೋ ಅದು ಅದನ್ನು ಉಪಯೋಗ ಮಾಡ್ಕೋತಾ ಇದ್ದೀನಿ. ಅದು ಇದೆ, ಅದು ಹಾಗೆ ಇರ್ತದೋ ಏನು ಬದಲಾಗ್ತದೋ. ಮುಂಚೆ ಇತ್ತ, ಕಣ್ಣು ಒಡೆದೋದ್ಮೇಲೆ ಇರ್ತದ, ಹಾಗೆ ಅದು ಇಲ್ಲ. ಇಲ್ಲದನ್ನ ಉಪಯೋಗ ಹೆಂಗೆ ಮಾಡಿದ್ರು? ಇಂತಹ ಆ ಪ್ರತಿಬಿಂಬ ಹೋಗುವುದು ಹೇಗೆ? ಯಾಕೋ ಕಾಸ್ಮೆಟಿಕ್ ಎರಡೆರಡು ಪೌಡರ್ ಡಬ್ಬಿ ಎಕ್ಸಾಸ್ಟ್ ಆಗ್ತಾ ಇದೆ, ತಿಂಗಳಿಗೆ ಉಳಿತಾಯ ಮಾಡಬೇಕು. ಆದರೆ ಹೆಂಗೆ ಉಳಿತಾಯ ಮಾಡೋದು? ಒಂದನ್ನು ತೆಗೆದು ಹಾಕೋದು. ಏನನ್ನು ತೆಗೆದು ಹಾಕೋದು? ಪ್ರತಿಬಿಂಬ ತೆಗೆದು ಹಾಕೋದು. ಆವಾಗ ಒಂದು ಪೌಡರ್ ಡಬ್ಬಿ ಉಳಿತದೆ ಲೆಕ್ಕಾಚಾರ ತೆಗಿಯಕ್ ಬರೋಣ. ನನ್ನ ಪ್ರಶ್ನೆ, ತೆಗಿಯೋ ಔಷಧಿ ಇದೆಯಾ? ತೆಗಿಲಿಕ್ಕೆ ಬರೋದಿಲ್ಲ ಉತ್ತರ ಬೇರೆ, ತೆಗಿಯುವ ಅವಶ್ಯಕತೆ ಇಲ್ಲ ಉತ್ತರ ಬೇರೆ. ಈ ಪ್ರಪಂಚ ಇದ್ರು ಒಂದೇ, ಇಲ್ದಿದ್ರು ಒಂದೇ ಅನ್ನೋ ಒಂದು ಸ್ಪಷ್ಟವಾಯ್ತು ಅಂದ್ರೆ ಪ್ರಪಂಚ ಹೊರಟೋಯ್ತು. ನಾವು ಅದರೊಳಗೆ ಪಾಪ ಪುಣ್ಯ ಧರ್ಮ ಅಧರ್ಮ ಡೂಸು ಡೋಂಟ್ಸು ಅವನ್ನ ನೋಡೋ ಪ್ರಯತ್ನ ಮಾಡ್ತೀವಿ. ಅವುಗಳನ್ನು ಅಲ್ಲಿ ಆರೋಪ ಮಾಡಿ ಅಲ್ಲಿ ಇಂಪೋಸ್ ಮಾಡಿ ಆ ನಂತರ ಇವುಗಳಿಂದ ನಾವು ಬಿಡುಗಡೆ ಆಗೋದು ಹೆಂಗೆ? ಪ್ರಶ್ನೆ. ಒಬ್ಬರು ಅಂತಾರೆ ಅವುಗಳನ್ನೇ ತೆಗೆದು ಹಾಕ್ಬಿಡಿ, ಎಲ್ಲ ಕಿವಿ ಕಣ್ಣು ಮೂಗು ಎಲ್ಲ ಒಬ್ಬರಂತಾರೆ ನೀನೇ ಒಳಗೆ ಹೋಗ್ಬಿಡು ಸಮಾಧಿ ಒಳಗೆ, ಇದು ತೆಗೆದು ಹಾಕು. ಇದ್ದದ್ದು ಇಲ್ಲದ್ದು, ಇದ್ದದ್ದು ಅಲ್ಲ ಅಲ್ಲ, ಅದನ್ನು ತೆಗೆದು ಹಾಕೋ ಅವಶ್ಯಕತೆನೇ ಇಲ್ಲ. ಶ್ಲೋಕ ನೋಡ್ಕೊಳ್ಳಿ, ಪ್ರಪಂಚ ಯದಿ ವಿದ್ಯೀತ್, ಈ ದ್ವೈತ ಪ್ರಪಂಚ ಈ ಜಗತ್ತು, ಇದು ಏನು ಎಚ್ಚರದ ಜಗತ್ತಿದೆ, ಯಾವುದೇ ನಾವು ರಿಯಾಲಿಟಿ ರಿಯಾಲಿಟಿ ಎಂದು ಕರಿತಾ ಇದ್ದೀವಿ. ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಮಿತ್ರರು ಶತ್ರುಗಳು ಪಾಪಿಗಳು ಪುಣ್ಯವಂತರು ಆಹಾ ಹಾವು ಹೂ ಆಹಾ ಕರ್ಮ ಕರ್ತ ಭೋಕ್ತ ಕರ್ತೃತ್ವ ಭೋಕ್ತೃತ್ವ ಲೋಕಾದಿಗಳು ಎಂತ ನಾವೇ ಇದೆ ಅಂತ ತಿಳ್ಕೊಂಡಿವಿ. ಯದಿ ಪ್ರಪಂಚ ಅದು ಸತ್ಯವಾಗಿ ಇದ್ದದ್ದಾದರೆ ನಿವರ್ತೇದ ನ ಸಂಶಯ, ನಿನ್ನ ಕೈಗಳನ್ನು ನಿಜವಾಗಿಯೂ ಯಾರಾದರೂ ಬಂಧಿಸಿದ್ದಾದರೆ ಬಿಡುಗಡೆ ಮಾಡ್ಕೊಳ್ಳೋಕೆ ಸಾಧ್ಯತನೇ ಇಲ್ಲ, ಸಾಧ್ಯತನೇ ಇಲ್ಲ. ಯಾರು ಬಂಧಿಸೇ ಇಲ್ಲ ಅಂತಾಗಿದ್ದರೆ ಬಿಡುಗಡೆ ಮಾಡ್ಕೋಬೇಕು ಅಂತ ಅನಿಸೋದೇ ಇಲ್ಲ. ಆದರೆ ನನಗೆ ಬಂಧನ ಮಾಡಿದ್ದಾರೆ ಎಂದು ನಟಿಸುವವರನ್ನು ಹೇಗೆ ಬಿಡುಗಡೆ ಮಾಡ್ತೀರಿ? ಹೇಗೆ ಬಿಡುಗಡೆ ಮಾಡ್ತೀರಿ? ಅವನು ಸ್ಪಷ್ಟ ಮಾಡಬೇಕಾಗ್ತದೆ, ನಿನಗೆ ಬಂಧನ ಆಗಲಿಲ್ಲ, ನೀನು ಬಂಧನಲ್ವೇ ಅಲ್ಲ, ಹಿಂಗ್ ಮಾಡು. ಅದೊಂದು ವಿಷಯಾನುಸಾರವಾದ ಉದಾಹರಣೆ ಆಗಿದ್ದರಿಂದಾಗಿ ನಾವು ಇದನ್ನು ಹೀಗೆ ಹೇಳ್ತೇವೆ ಅಷ್ಟೇ ವಿನಃ ಅದು ನಿನ್ನದೇ ಆದ ಅಸ್ತಿತ್ವದಲ್ಲಿ ಅದನ್ನು ಹೇಗೆ ಹೇಳಬೇಕು ಇಷ್ಟೇ. ಅದು ಇದ್ದದ್ದು ಅಲ್ಲ ಇಲ್ಲದ್ದು ಅಲ್ಲ ಅಂಥದ್ದನ್ನು ಕಳೆದುಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಯಾಕೆ? ಇದ್ದದ್ದು ಆದರೆ ನಿವರ್ತೀತ ನ ಸಂಶಯ. ಅದು ಇದೇ ಇದ್ದೇ ಇದೆ ಅಂತಾಗಿದ್ದಾದರೆ ಅದನ್ನು ನಾವು ಕಳ್ಕೋಬಹುದಾಗಿತ್ತು. ಆದರೆ ಅದು ಇದ್ದದ್ದು ಅಲ್ಲ ಇಲ್ಲದ್ದು ಮತ್ತು ಏನದು? ಮಾಯಾ ಮಾತ್ರಂ ಇದಂ ದ್ವೈತಂ. ಏನದು? ಮಾಯಾ ಮಾತ್ರ. ಮಗಳು ಯಾರೋ ಉತ್ತರ ಕೊಟ್ಟಿರಲಿ, ಮಾಯಾ ಮಾತ್ರ ಯಾವುದು? ಇದಂ ದ್ವೈತಂ ಭೇದಗಳಿಂದ ಕೂಡಿದ ಈ ಜಗತ್ತು ಮಾಯಾ ಮಾತ್ರ ಇದ್ದಂತೆ ಇದೆ ಅಷ್ಟೇ ವಿನಃ ಅದಕ್ಕೆ ಯಾವ ಅರ್ಥವೂ ಇಲ್ಲ ಅಂತ ನಮಗೆ ಯಾವತ್ತು ಅನಿಸ್ತದೆ ಆವಾಗ ಸಮ್ ಪರ್ಸೆಂಟೇಜ್ ಆಫ್ ಆತ್ಮಜ್ಞಾನ ಅಷ್ಟ ಅನಿಸೋದ ಬರೀ ಕಷ್ಟ. ಮಾಯಾ ಮಾತ್ರ ಬಹಳ ದೂರ ಹೋಗೋದು ಬೇಡ. ರಜ್ಜು ಸರ್ಪದಿಂದ ಕಚ್ಚಿಸಿಕೊಂಡಾಗ ಆ ಸರ್ಪವು ಮಾಯಾ ಮಾತ್ರ ಅಂತ ಅನಿಸ್ತದೇನು? ಕಚ್ಚಿಸಿಕೊಂಡವರಿಗೆ ಆ ಸರ್ಪ ಮಾಯಾ ಮಾತ್ರ ಅಂತ ಅನಿಸ್ತದೇನು? ಅನಿಸ ಎಷ್ಟು ಗಾಢವಾಗಿ ನಮ್ಮಲ್ಲಿ ಇಂಪ್ರೆಷನ್ ಕೊಡ್ತದೆ ಅಂದ್ರೆ ಎಷ್ಟು ಗಾಢವಾಗಿ ಜನ್ಮ ಜನ್ಮಾಂತರಗಳಿಂದ ಅದು ಛಾಪ ಛಾಪ ಛಾಪ ಹಾಗೆ ಬರೋದು ಇಂಪ್ರೆಷನ್ ಏನೋ ಜಗತ್ ಸತ್ಯಂ ಮಿತ್ರ ಸತ್ಯಂ ಸದ್ಮಿತ್ರ ಸತ್ಯಂ ಶತ್ರು ಮಿತ್ರ ಬಂಧು ಬಳಗ ಸತ್ಯಂ ನಾನು ಕರ್ತ ಸತ್ಯಂ ನಾ ಭೋಕ್ತ ಸತ್ಯಂ ನಾ ಸುಖಿ ದುಃಖಿ ಸತ್ಯಂ ಯಾವತ್ತಿನಿಂದ? ಒಂದು ವರ್ಷದಿಂದ ಹುಟ್ಟಿದಾಗಿನಿಂದ ಯಾವಾಗಲಿಂದ ಜನ್ಮ ಜನ್ಮಾಂತರಗಳಿಂದ ಎಲ್ಲ ಸತ್ಯ ನಮಗೆ ಇವಳಿಗೆ ಬಂದು ಮಾಯಾ ಮಾತ್ರ ಕೀಪ್ ಯೂಸಪ್ ಓಪನ್ ಟು ದಿ ಟೀಚಿಂಗ್ ಸತತವಾಗಿ ಕನ್ಸಿಸ್ಟೆಂಟ್ ಆಗಿ ಇದ್ರ ಬಗ್ಗೆ ನೀವು ಎಲ್ಲಿವರೆಗೂ ಮನಸ್ಸನ್ನು ತೆರೆದಿರೋದಿಲ್ಲ. ಶ್ರವಣ ಮನನ ನಿಧ್ಯಾಸನ ಅದೇ ವಿಚಾರದಲ್ಲಿ ಚಿಂತನ ಅದೇ ವಿಚಾರದಲ್ಲಿ ಕಥನ ಅದೇ ವಿಚಾರ ಎಲ್ಲಿವರೆಗೂ ಸ್ವಾಮಿ ಸಹಜವಾಗಿ ಬಿಡಬೇಕು. ಹಸಿವೆ ಸಹಿತವಾಗಿ ಇದು ಮಾಯಾ, ಕಣ್ಣಲ್ಲಿ ಬರುವ ನೀರು ಸಹಿತವಾಗಿ ಇದು ಮಾಯಾ, ಬಿಕ್ಕಳಿಕೆ ಬರ್ತಾ ಇದ್ರೆ ಇದು ನಾ ಮಾಯಾ. ಮಾಯಾ ಮಾತು ಮಾಯಾ ತೋರಿಕೆ ಹುಸಿ ತೋರಿಕೆ ಸುಮ್ಮನೆ ಅನಿಸಿಕೆ. ಇದು ಸಮುದ್ರದಲ್ಲಿಯ ಒಂದು ತೆರೆ ಹೇಗೋ ಹಾಗೆ ಒಂದು ಅನಿಸಿಕೆ ಬಂದು ಹೋಗ್ತದತ್ತೆ. ಹಸಿವಾಗಿದೆ ಒಂದು ಅನಿಸಿಕೆ, ಹಸಿವಾಗಿಲ್ಲ ನಿನಗೆ ಏನೂ ಆಗೋದಿಲ್ಲ. ನನ್ನ ಜೊತೆ ಒಂದು 6 ತಿಂಗಳ ಪ್ರವಾಸ ಮಾಡಿ ಏನು ಬಂದು ನಿನ್ನ ಮೆಂಬರ್ಸ್ಗೆಲ್ಲ ಒಂದು 6 ತಿಂಗಳು ನನ್ನ ಜೊತೆ ಪ್ರವಾಸಕ್ಕೆ ಹಾಕ್ಬೋದು. 6 ತಿಂಗಳಲ್ಲಿ ಅವ್ರಿಗೆ ಹಸಿವು ತೆಗೆದು ಹಾಕ್ತಿದ್ರಲ್ಲ ಅಂತ ಹೇಳಬೇಕು. ಎಲ್ಲಿದೆ ಹಸಿವು? ನಿಮ್ಮ ಅನಿಸಿಕೆ ಮಾತ್ರ, ಹೊಟ್ಟೆ ತುಂಬಿತು ಒಂದು ಅನಿಸಿಕೆ ಮಾತ್ರ. ನನಗೆ ಕಷ್ಟ ಆಗಿದೆ, ಕಷ್ಟ ಅನ್ನೋದು ಅನಿಸಿಕೆ ಮಾತ್ರ. ಮೈಂಡ್ ಪ್ರಿಪೇರ್ ಆಗೋಗಿರುತ್ತೆ. ದ್ವೈತಂ ಮಾಯಾ ಗೊತ್ತಲ್ಲ. ಸೊ ಅದ್ವೈತಂ ಪರಮಾರ್ಥತಃ ಪಾರಮಾರ್ಥಿಕವಾಗಿ ನೋಡಿದ್ದಾದ್ರೆ ಅಲ್ಲಿ ದ್ವೈತ ಇಲ್ಲವೇ ಇಲ್ಲ. ಏನಿದೆ ಅಲ್ಲಿ? ಅದ್ವೈತ ಆತ್ಮ ತತ್ವ ಮಾತ್ರ ಇದೆ. ಈಗ ಬರ್ತೇವೆ ನೋಡಿ ತತ್ವ ಅನ್ನೋ ಶಬ್ದಕ್ಕೆ ನಾವು ಈಗ ಬರ್ತೇವೆ. ತತ್ವಜ್ಞಾನ ಆದ ಮೇಲೆ ದ್ವೈತ ಹೋಗ್ತದೆ ಅಂತ ಹೇಳ್ಕೋಬೇಡ್ರಿ. ದ್ವೈತ ಹೋಗುವ ಅವಶ್ಯಕತೆ ಇಲ್ಲ, ಕಾರಣ ದ್ವೈತ ಇಲ್ಲವೇ ಇಲ್ಲ. ದ್ವೈತವೂ ಇಲ್ಲವೇ ಇಲ್ಲ ಅನ್ನುವ ತಿಳುವಳಿಕೆ ಗಟ್ಟಾಗಬೇಕೇ ವಿನಃ ದ್ವೈತದ ಇಲ್ಲದಿರುವಿಕೆಯು ಸ್ಪಷ್ಟವಾಗಬೇಕೇ ವಿನಃ ದ್ವೈತವನ್ನು ಇಲ್ಲವಾಗಿಸುವಿಕೆ ಅಲ್ಲ. ದ್ವೈತ ಶಬ್ದ ಪ್ರಕ್ರಿಯವಾಗಿ ಉಪಯೋಗಿಸೋದಕ್ಕೂ ದ್ವೈತ ಶಬ್ದವನ್ನು ತಿಳ್ಕೊಳ್ಳೋದಕ್ಕೂ ವ್ಯತ್ಯಾಸ ಏನು ಅಂತಂದರೆ, ದ್ವೈತ ಎನ್ನುವ ಶಬ್ದ ಏನರ್ಥ ತೋರಿಸ್ತದೆ? ನನ್ನ ಹೊರತುಪಡಿಸಿ 1, 2, 100 ಅನೇಕ ಇನ್ನೂ ಏನೇನು ಇವೆ ಇದಕ್ಕೆ ದ್ವೈತ ಅಂತ ಕರೀತಾರೆ. ನನ್ನ ಹೊರತುಪಡಿಸಿ ಈಶ್ವರ ಇದ್ದಾನೆ, ನನ್ನ ಹೊರತುಪಡಿಸಿ ವೃಕ್ಷ ಇದೆ, ನನ್ನ ಹೊರತುಪಡಿಸಿ ಘಟ ಇದೆ, ನನ್ನ ಹೊರತುಪಡಿಸಿ ಪ್ರಪಂಚ ಇದೆ, ನನ್ನ ಹೊರತುಪಡಿಸಿ ಪರ್ವತ ಇದೆ, ನನ್ನ ಹೊರತುಪಡಿಸಿ ಹೂ ಹಣ್ಣು ಕಾಯಿಗಳಿವೆ, ಇವೆಲ್ಲವೂ ನನ್ನ ಹೊರತುಪಡಿಸಿವೆ. ನಮ್ಮ ಅಪ್ಪ ನನ್ನ ಹೊರತುಪಡಿಸಿದ್ದಾನೆ, ನನ್ನ ತಾಯಿನ ಹೊರತುಪಡಿಸಿದ, ಇವರೆಲ್ಲ ಹೊರತುಪಡಿಸಿ ಬೇರೆ ಬೇರೆ ಇದ್ದಾರೆ. ದಿಸ್ ಇಸ್ ದ್ವೈತ. ಸಕ್ರಿಯವಾಗಿ ದ್ವೈತ ದ್ವೈತ ದ್ವೈತ ಅನ್ನೋದಕ್ಕೆ ದ್ವೈತ ತಿಳ್ಕೊಬೋದು. ಒಳ್ಳೆ ಅದರ ತತ್ವ ಎಲ್ಲಿದೆ ಅಂದ್ರೆ, ನನ್ನ ಹೊರತುಪಡಿಸಿ ಇರುವುದೆಲ್ಲವೂ ದ್ವೈತ. ನನ್ನ ಹೊರತುಪಡಿಸಿ ಅಂತಂದ್ರೆ ನಾನು, ನಾನು ಹೊರತುಪಡಿಸಿ ಅಂತಂದ್ರೆ ಇರುವುದೆಲ್ಲವೂ ಇದಂ ಇದಂ ಇದಂ ಇದಂ ಸೂರ್ಯ ಇದಂ, ಚಂದ್ರ ಇದಂ, ನಕ್ಷತ್ರ ಇದಂ, ಶರೀರ ಇದಂ, ಬುದ್ಧಿ ಮನಸ್ಸು ಅನಿಸಿಕೆಗಳು ಭಾವನೆಗಳು ಇಮೋಷನ್ಸ್ಗಳು ಇದಂ ಇದಂ ಇದಂ ಇದಂ ಇದ್. ಅಷ್ಟು ದ್ವೈತ. ಹೀಗಾಗಿ ಪಾರಮಾರ್ಥಿಕವಾಗಿ ನೋಡಿದ್ದಾದರೆ ಅದ್ವೈತಂ. ಈಗ ಮತ್ತೆ ಅದನ್ನು ತಿಳ್ಕೊಡಿ, ದ್ವೈತಂ ಇದಂ ಇದಂ ಇದಂ ಇದಂ ಅದ್ವೈತಂ. ಆತ್ಮ ನಾನು ಆತ್ಮ ಹೇಳ್ತೇವೆ ನಾವು, ಇಲ್ಲ ಹೇಳಂಗಿಲ್ಲ. ತಿಳುವಳಿಕೆ ಇನ್ನು ಸೆಟಲ್ ಆಗಿದೆ ಇರೋ ಸಮಯದಲ್ಲಿ ಆ ಆತ್ಮನೇ ನಾನು, ನಾನೇ ಆತ್ಮ, ಆ ಆತ್ಮನೇ ನಾನು, ನಾನೇ ಆತ್ಮ ಅಂತ ನಾವು ಹೇಳ್ತೀವಿ. ಇನ್ನು ಸೆಟಲ್ ಆಗಿ ಬಿಡುದಿಲ್ಲ. ಸೆಟಲ್ ಆದಾಗ ಏನಿರ್ತದೆ, ದ್ವೈತ ಇರೋದೇ ಇಲ್ಲ. ಅದು ಏನಿರ್ತದೆ, ಅದ್ವೈತ ಆತ್ಮ. ಓಕೆ, ಸತ್ಯಂ ಸತ್ಯಂ ಏವಂ ಸ್ಯಾತ್ ಏವಂ ಸ್ಯಾತ್ ಪ್ರಪಂಚಃ ಪ್ರಪಂಚಃ ಯದಿ ವಿದ್ಯೇತ ಯದಿ ವಿದ್ಯೇತ. ನೀನು ಹೇಳಿದಂತೆ ಆಗಬಹುದಪ್ಪ. ನೀನೇನು ಹೇಳಿದ್ಯು, ಈ ಪ್ರಪಂಚವನ್ನ ಇಲ್ಲವಾಗಿಸಿಕೊಳ್ಳುವುದು ಹೇಗೆ? ಏಕೆಂದರೆ ದ್ವೈತವಾಗಿನ್ನೂ ಹಾಗೆ ಇರ್ತದಲ್ಲ. ದ್ವೈತವಾದ ಈ ಪ್ರಪಂಚವನ್ನು ಇಲ್ಲವಾಗಿಸಿಕೊಳ್ಳುವುದು ಹೇಗೆ, ಅರ್ಥಾತ್ ಅದ್ವೈತವನ್ನು ಮಾಡಿಕೊಳ್ಳುವುದು ಹೇಗೆ ಅನ್ನುವ ನಿನ್ನ ಪ್ರಶ್ನೆ ಸರಿ ಹೊಂದುತ್ತದೆ. ಒಂದು ವೇಳೆ ಏನು, ಒಂದು ವೇಳೆ ರಜ್ವಾಂ ಸರ್ಪ ಇವ ಕಲ್ಪಿತತ್ವಾದ ನತು ಸಹ ವಿದ್ಯತೆ. ಹಗ್ಗ ರಜ್ವಾಂ ಹಗ್ಗದಲ್ಲಿ ಸರ್ಪ ಇವ ಕಲ್ಪಿತತ್ವಾದ ಸರ್ಪವು ಕಲ್ಪಿಸಿದಂತೆ, ಸಕಲ್ಪಿತವಾದ ಹಾವಿನಂತೆಯೇ, ಕಲ್ಪಿತವಾದ ಸರ್ಪದಂತೆಯೇ, ಹಗ್ಗದಲ್ಲಿ ಕಲ್ಪಿತವಾದ ಸರ್ಪದಂತೆ ಆ ಸರ್ಪವು ಹೇಗೆ ಕಾಣಿಸ್ತದೆ? ಅದು ಸತ್ಯವೆಂದೇ ಕಾಣುತ್ತದೆ. ಆದರೆ ಸಹ ನ ವಿದ್ಯತೆ, ಅದು ಅಲ್ಲಿ ಇಲ್ಲ. ಅದು ಅಲ್ಲಿ ಇಲ್ಲದೆ ಹೋದರೂ ಕೂಡ ಇದೆ ಅಂತ ಅನಿಸ್ತದೆ. ವಿದ್ಯಮಾನಶ್ಚೇತ ವಿದ್ಯಮಾನಶ್ಚೇತ ನಿವರ್ತೇತ ನಿವರ್ತೇತ ನ ಸಂಶಯಃ ನ ಸಂಶಯಃ. ರಜ್ಜನ್ನು ಹೊರತುಪಡಿಸಿ ಸರ್ಪವು ಅದು ಸತ್ಯವಾಗಿಯೂ ಇದೆ ಅಂತಾಗಿದ್ದೆ ಆದರೆ ಹತ್ತು ಜನ ಕೋಲ್ ತೊಗೊಂಡು ಬಂದು ಹೊಡೆದು ನಾಶ ಮಾಡಿ ಅದು ಸುಟ್ಟು ಹೊಡ್ತಾರೆ. ನಿವರ್ತೇತ ಹೌದಲ್ವ, ಸರ್ಪ ನಿವರ್ತೇತ ನಿವೃತ್ತಿ ಮಾಡಿಬಿಡ್ತಾರೆ, ಸುಟ್ಟು ಬಿಡ್ತಾರೆ. ಒಂದು ವೇಳೆ ಸರ್ಪ ನಿಜವಾಗಿ ಇದ್ದಂತೆ ಇದ್ದಂತೆ ಇದ್ದರೆ ಹೇಗೆ ಸುಡೋದು? ಇದ್ದಂತೆ ಇದ್ದರೆ ಹೇಗೆ ಸುಡೋದು? ಅದನ್ನ ಬರುದಿಲ್ಲ, ಸುಡ್ಲಿಕ್ಕೆ ಬರುದಿಲ್ಲ, ನಾಶ ಮಾಡಿ ಬರೋಂಗಿಲ್ಲ, ಬೇರೆ ಮಾಡಿ ಬರೋಂಗಿಲ್ಲ. ಇದ್ದಂತೆ ಇದೆ ಬಿಡು, ಅದು ಇದ್ರೆಷ್ಟು ಇಲ್ದಿದ್ರೆಷ್ಟು, ಯಾರ್ ದಟ್ ವರ್ಡ್. ಪ್ರತಿಬಿಂಬ ಇದ್ದಂತೆ ಇದೆ, ಅದು ಇದ್ರಷ್ಟು ಇಲ್ಲದಷ್ಟು. ಆ ಪ್ರತಿಬಿಂಬಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಹೋಗಿ ನಿಂತ್ಕೊಂಡು ಮುಖ ವರ್ಸೆ ವರ್ಸ್ತಾನೆ, ವರ್ಸೆ ವರ್ಸ್ತಾನೆ, ನೀರುಗ್ಗುತ್ತಾನೆ ವರ್ಸ್ತಾನೆ, ಟಾವೆಲ್ ತೊಗೊಂಡು ವರ್ಸ್ಕೋತಾನೆ, ಚಿಕ್ಕತಾನೆ, ಆದರೆ ಹಣೆ ಮೇಲೆ ಕಲೆ ಹೋಗ್ತಾನೆ ಇಲ್ಲ. ಇದೇ ಹಂಗದ ನೋಡಿ, ಎಷ್ಟು ತಿಕ್ಕಿದ್ರು ಎಷ್ಟು ಸುಪಚ್ಚಾಗಿ ತೊಳೆದ್ರು ಕೂಡ ಹಣೆ ಮೇಲೆ ಹತ್ತಿದಂತಹ ಕಲೆ ಅದು ಹೋಗ್ತಾನೆ ಇಲ್ಲ. ಅದು ಹಣೆಗೆಲೆ ಅಂಟಿದ್ದಾದ್ರೆ ಹೋದೀತು, ಅಂಟಿದಂತೆ ಅಂಟಿದ್ದರೆ ಅದು ಹೇಗೆ ಹೋದೀತು? ಮತ್ತೇನು ಆಸ್ ದೋ ಅಷ್ಟೇ ವಿನಃ ಅಲ್ಲಿ ವಾಸ್ತವಿಕವಾಗಿ ಅಲ್ಲಿದೆ ಕಲೆ ಎಲ್ಲಿದೆ? ಕನ್ನಡಿ ಮೇಲೆ ಒಂದು ಎಂಥದ್ದು ಒಂದು ಕಪ್ಪು ಕಲೆ ಕೂತಿದೆ. ಇದು ಸ್ವಲ್ಪ ಮೂರ್ಖ ಏನಲ್ಲ, ನನಗೇ ಕಲೆ, ಈಗ ನನ್ನ ಕಲೆಯನ್ನು ಕಳ್ಕೋಬೇಕು ಅಂತ ಎಲ್ಲ ಸೋಪು ಉಪಯೋಗ ಮಾಡಿದ ಹೋಗ್ತಾ ಇಲ್ಲ. ಒರೆಸ್ಕೊಂಡಿಲ್ಲ ಅವನು ಹಿಂಗೆ ಮಾಡಿ ನೋಡ್ತಾನೆ, ಮತ್ತು ಅದೇ ಹಣೆ ಮೇಲೆ ಅಲ್ಲೇ ಕರೆಕ್ಟ್ ಆಗಿದೆ. ಹೈಟ್ ಹೆಚ್ಚು ಕಡಿಮೆ ಆಗೋದಿಲ್ಲ. ಅದೇ ಹಾಗೆ ಯದಿ ವಿದ್ಯೇತ ಒಂದು ವೇಳೆ ಇದ್ದತ್ತಿ ಆದರೆ ಅದನ್ನು ನಿವೃತ್ತಿ ಇದೆ, ಅದನ್ನು ನಿವೃತ್ತಿ ಮಾಡ್ಕೊಬೋದಾಗಿತ್ತು. ನ ಸಂಶಯ ಆದರೆ ನ ಏ ರಜ್ವಾ ಕಾಂತಿ ಬುದ್ಧಿಯ ಕಲ್ಪಿತ ಸರ್ಪ ವಿದ್ಯಮಾನ ಸನ್ ವಿವೇಕತ ನಿವೃತ್ತ ಹಗ್ಗದಲ್ಲಿ ಭ್ರಮಿಸಿದಂತಹ ಕಲ್ಪಿತವಾದ ಹಾಗೂ ಒಂದು ವೇಳೆ ಅದನ್ನು ನಾನು ಇದೆ ಅಂತ ಸ್ವೀಕಾರ ಮಾಡಿದ್ದಾದರೆ ನಿವರ್ತೇತ ಹೇಗೆ ವಿವೇಕತಃ ನಿವೃತ್ತ ಅದು ವಿವೇಕದಿಂದ. ಏನು ವಿವೇಕ? ಅದು ಇದ್ರೂ ಅಷ್ಟೇ ಇಲ್ದಿದ್ರೂ ಅಷ್ಟೇ ಅದು ಇದ್ದಂತೆ ಇದೆ. ನೀವು ಅಲ್ಲಿಗೂ ವಿವೇಕದ ಶಬ್ದ ಉಪಯೋಗ ಮಾಡಿದ್ದಾದರೆ ಆ ವಿವೇಕದ ಶಬ್ದದ ಪರಿಭಾಷೆ ಇಲ್ಲಿವರೆಗೂ ಹೋಗ್ತದೆ. ಇದ್ದರೂ ಅಷ್ಟೇ ಇಲ್ಲದಿದ್ರೂ ಅಷ್ಟೇ, ಏಕೆಂದರೆ ಅದು ಇದ್ದಂತೆ ತೋರ್ತಾ ಇದೆ. ಇದಕ್ಕೆ ವಿವೇಕ ಅಂತ ಸುಮ್ಮನೆ ವಿವೇಕದಿಂದ ಹೋಗ್ತದೆ ವಿವೇಕದಿಂದ ಹೋಗ್ತದೆ ಅಂತಂದರೆ ವಿವೇಕದಿಂದ ಹೇಗೆ ಹೋಗ್ತದೆ? ಅವು ವಿವೇಕ ಅಂದ್ರೆ ಏನು ಅಂತ ನಾವು ಗುರುತಿಸ್ಬೇಕಾದ ಸರ್ಪ ನಿವೃತ್ತಿ ಆರೋಪಿತವಾದ ಸರ್ಪದ ನಿವೃತ್ತಿ ಇದು ಆರೋಪಿತ ಮಾತ್ರ ಅಂತ ನಾವು ಸ್ಪಷ್ಟ ಮಾಡಿಕೊಂಡ್ರೆ ಬಿಡ್ತದೆ. ಇದ್ರೂ ಅಷ್ಟೇ ಇದ್ರೂ ಅಷ್ಟೇ ಇದು ಆರೋಪಿತ ಮಾತ್ರ ಅಂತ ಗೊತ್ತಾದ್ಮೇಲೂ ನಾವೊಂದು ರೌಂಡ್ ಹೋಗಿ ಬಂದು ನೋಡಿದರೆ ಅದು ಮತ್ತೆ ಕಂಡೀತು. ಹೇಗೆ ಕಂಡೀತು? ಹಾವಿನಂತೆಯೇ ಕಂಡೀತು. ಆದರೆ ನನಗೆ ಜ್ಞಾನ ಆಗಿದೆ, ಹಾ ಇದು ಬರೀ ತೋರ್ತಾ ಇದೆ, ಇದು ಇಲ್ಲ ಅನ್ನೋ ಜ್ಞಾನ ಆಗಿಬಿಟ್ಟಿದೆ. ಆದಮೇಲೂ ಯಾಕೆ ಕಾಣುತ್ತದೆ? ಪೂರ್ವಭಾವಿ ಅನುಭವದ ಹಿನ್ನೆಲೆಯಲ್ಲಿ, ಸ್ಮೃತಿಯ ಹಿನ್ನೆಲೆ. ಅದರ ಮೊದಲು ಕಂಡೀತು ಕಂಡೀತು ಕಂಡೀತು, ಆಮೇಲೆ ಕಾಣದೆ ಹೋದರೂ ಕೂಡ ಇಲ್ಲಿ ಕಂಡಿತ್ತು ಕಂಡಿತ್ತು ಅಂತ ಹೇಳ್ತಾ ಶುರು. ಇದು ಸ್ಮೃತಿ. ಏನು ಕಂಡಿತ್ತು ನಿನಗೆ? ನನಗೆ ರಾತ್ರಿ 8 ಗಂಟೆಗೆ ಇಲ್ಲೇ ಕಂಡು ಇಲ್ಲೇ ಅಂದ್ರೆ ಇಲ್ಲಿ ಇಲ್ಲಿ ಅದು ಹಗ್ಗ ಬಿದ್ದದಲ್ಲ ಅಲ್ಲೇ. ಇದು ತೋರಿಕೆ ಮಾತ್ರ ಅಂತ ನಮಗೆ ಕ್ಲೀನ್ ಆಗಿ ಅರ್ಥ ಆಗ್ಬಿಡ್ಬೇಕು. ಆ ಅರ್ಥದಲ್ಲೇ ಅದು ಹೋಗ್ಬಿಡ್ತದೆ ನಿಜವಾದ ಅಷ್ಟೇ. ಅದೇ ಒಂದು ನಿಜವಾದ ಹಾವಾಗಿತ್ತಂದ್ರೆ ನಿವರ್ತೀತ ಪ್ರಯತ್ನ ಮಾಡಬೇಕು, ಸುಡಬೇಕು, ಕೊಲ್ಲಬೇಕು, ನಾಶ ಮಾಡಬೇಕು ಇತ್ಯಾದಿ ಪ್ರಕ್ರಿಯೆಗಳು ಪ್ರೊಸೆಸ್ಗಳು ಸ್ಟಾರ್ಟ್. ಇದು ಇತ್ತಂದ್ರೆ ಇದಕ್ಕೇನು ಪ್ರಾಸೆಸ್ ಇಲ್ಲ ಇದಕ್ಕೆ. ಭಾಷ್ಯ ನ ಚ ಮಾಯಾ ಮಾಯಾ ವಿನಾ ಪ್ರಯುಕ್ತ ತದ್ದರ್ಶಿನ ಚಕ್ಷುರ್ಬಂಧ ಅಪಗಮೇ ವಿದ್ಯಮಾನ ಸತಿ ನಿವೃತ್ತ. ಆ ಐಂದ್ರಜಾಲಿಕ ಇದ್ದಾನಲ್ಲ ಹಿಪ್ನೋಟಿಸ್ಟ್, ಅವನೇನ್ ಮಾಡ್ತಾನೆ? ಕಣ್ಣಿಗೆ ಒಂದು ಬಂಧನ ಮಾಡ್ತಾನೆ, ಅದಕ್ಕೇನಂತಾರೆ ಮಾಯಾ ಬಂಧನ ಅಂತ ಕರೀತಾರೆ. ಅವನು ಇಂದ್ರಜಾಲ ಬಂಧನವನ್ನು ಮಾಡ್ತಾನೆ. ಇಂದ್ರಜಾಲ ಬಂಧನವನ್ನು ಮಾಡಿ ನಿಮಗೆಲ್ಲನೂ ತೋರಿಸ್ತಾನೆ. ಹಗ್ಗ ಎಸೆದಿದ್ದು, ಹಗ್ಗ ಹೀಗೆ ನಿಂತಿದ್ದು, ಹಗ್ಗದ ಮೇಲೆ ನೀವು ಹತ್ತಿಕೊಂಡು ಹೋದದ್ದು, ಅಲ್ಲಿ ಮೇಲೆ ಹೋಗಿ ಯುದ್ಧ ಮಾಡಿದ್ದು, ಕೈಗಳು ಕಾಲುಗಳೆಲ್ಲ ಕತ್ತರಿಸಿ ಕೆಳಗೆ ದಬದ ಪದಿತ್ತು. ಅಲ್ಲಿ ಮೇಲೆ ಅದು ಯುದ್ಧ ಮಾಡಿದ ಶಬ್ದ ಕೇಳಿಸಿದ್ದು ಎಲ್ಲರೂ ಸರಿ ಇರುತ್ತದೆ. ಯಾವಾಗ ಕಣ್ಣಿನ ಬಂಧನ ತೆಗೆದು ಹಾಕ್ಬಿಟ್ಟ ಬಿದ್ದಾಗಲ್ಲೇ ಬಿದ್ದು ರಕ್ತ ಇಲ್ಲ, ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು ಏನು, ಚಕ್ಷುರ್ಬಂಧ ಅಪಗಮಿ ಐಂದ್ರಜಾಲಿಕ. ಏನು ಮಾಡ್ತಾನೆ, ಕಣ್ಣಿಗೊಂದು ಬಂಧನ ಮಾಡಿರ್ತಾನೆ. ಏನು ಪಟ್ಟಿ ತಂದು ಹೋಗಿ ಕಟ್ತಾನೆ ಅಂತ ಅರ್ಥಲ್ಲ, ಏನೋ ಮೆಥಡ್ ಇರ್ತವೆ. ಆ ಮೆಥಡ್ನಲ್ಲಿ ನಮ್ಮ ನಮ್ಮ ನಮ್ಮ ಮೇಲೆ ಮಾಯಾಜಾಲವನ್ನು ಬೀಸಿಬಿಡ್ತಾರೆ, ಕಟ್ಕಟ್ಟು ಮಾಯಾಜಾಲವನ್ನು ಬೀಸಿಬಿಡ್ತಾರೆ. ಆವಾಗ ಅವನು ಏನು ಹೇಳ್ತಾನೋ ಅದಷ್ಟು ಹಾಗೇ ಕಾಣಿಸ್ತದೆ. ಪೈಸಾಕ ಬರ್ಸಾತ್ ಹೋಜಾಯ್ಗ ಅಂತಾರೆ. ಮಳೆ ಹಣ ಹಣದ ಮಳೆ ಸಿಗುತ್ತೆ ನೋಡಿ, ಅದನ್ನು ತೊಂಬರ್ತಾನೆ. ತೊಂಬಂದು ನಿಮ್ಮ ಪಾಕೆಟಿಗೆ ಬೀಳ್ತಾನೆ, ಎಲ್ಲ ನಾಣ್ಯ ಕಾಯಿನ್ಗಳೆಲ್ಲ ಬೀಳ್ತಾನೆ. ದೇಖೋ ದೇಖೋ ಅಂತ ಅಂತಂದ ಸುರಿತಾನೆ. ಮತ್ತೆ ಹೋಗ್ತಾನೆ ಇನ್ನೊಂದು ಪಾಕೆಟ್ಗೆ, ಅಲ್ಲಿ ಮತ್ತೆ ದಬ ದಬ ದಬ ದಬ ದೇಕೋ ದೇಕೋ ಅಂತ ತನ್ಸುರಿತ. ಆಮೇಲೆ 15 ನಿಮಿಷ ಆದಮೇಲೆ ಪಾಪಿ ಪೇಟಿಕೆ ಇದ್ದ ಸ್ಪೆಷಲ್ ಇದು ನಾವು ಸಣ್ಣ ವಿಷಯ ನೋಡ್ತಿದ್ದಲ್ಲ, ಇಷ್ಟು ಹಣ ಆಗಿದೆ ಅಂದ್ರೆ ಮತ್ತೆ 10 ಪೈಸೆ ಕೂಡ ಆಗುತ್ತೆ. ಆ ಬಂಧನ, ಆ ಕಣ್ಣು ಕಟ್ಟಿರ್ತಾರಲ್ವಾ, ಅದಕ್ಕೆ ಕಣ್ಕಟ್ಟು ವಿದ್ಯೆ ಅಂತ ಕರೀತಾರೆ. ಐಂದ್ರಜಾಲಿಕ ವಿದ್ಯೆ ಅಂತ ಸುಧಾರಿತ ಶಬ್ದ. ಐಂದ್ರಜಾಲಿಕ ವಿದ್ಯಾದಲ್ಲಿ ಒಂದು ಕಣ್ಕಟ್ಟು ಬಿಡ್ತಾರೆ, ಅಂದರೆ ಅದೊಂದು ಮಾಯಾ ಜಾಲ ಬೀಸಿಬಿಡ್ತಾರೆ. ಎಲ್ಲಿಂದ ಬರ್ತದೋ ಆನೆ ಗೊತ್ತಿಲ್ಲ, ಹುಬ್ಬಳ್ಳಿಯಲ್ಲಿ ಮಾಡಿದ್ರಂತೆ ಗೊತ್ತಿಲ್ಲ. ಅದು ಬರೀ ಒಂದು 6 ಅಡಿ ಎತ್ತರ ಇಷ್ಟೇ ಎತ್ತರ ಪಾಗಲ್ಲ, ಒಂದು 10-9 ಅಡಿ ಎತ್ತರದ ಆನೆ ಬಂದ್ಬಿಡ್ತು, ಒಳಗೆ ಬಂತು. ವಾ ಬಾಯ್ ತಕ್ಕೊಂಡು ಕೂತಿದ್ರು ಎಲ್ಲರೂ ಅಂತ ಅನ್ನಿಸ್ತದೆ. ನಾನು ಹೋಗಿದ್ದೆ ನೋಡು, ನೀವಿದ್ರು ಬೆಳಗ್ಗೆ ಅವಾಗ. ವಾಡ್ತು ಬಾಗಿಲಿರೋದು 6 ಅಡಿ, ಇದು 8 ಅಡಿ, ಹೆಂಗ ಬಂತು ಬೆಳಗ್ಗೆ? ಗೋಡೆ ಕೆಡವಿಲ್ಲ, ಬಾಗಿಲಾಗ ಕಿತ್ತಿ ಹಾಕಿಲ್ಲ, ಬಂದದೆ ವೇದಿಕೆ ಮೇಲೆ ಹೀಗೊಂದು ರೌಂಡ್ ಹಾಕಿ ಮತ್ತೆ ಈಗ ಹೋಗ್ತದ ನೋಡಿ ಅಭಿಜಾರ. ಅಷ್ಟು ಜನರೊಳಗೆ ಒಬ್ಬನಿಗೆ ಅವನಿದ್ದಾರೆ ಎಚ್ಚರಾಗಿ, ಇವರೆಲ್ಲ ಏನು ನೋಡ್ಕೋತ ಕೂತ್ಕೊಂಡು, ಅದು ಏನು ಇಲ್ಲೇ ಇಲ್ಲ, ಇವ್ರು ನೋಡ್ಕೋತ ಕೂತ್ಕೊಂಡು ಅವನು ಹೇಳ್ತಾ ಇದ್ದಾನೆ, ಇವ್ರು ನೋಡ್ಕೊತ. ಒಂದು ಸಲ ಚಕ್ಷುರ್ ಬಂಧನ ಅಂತೇನಿದೆ ಅದು ಹೋಯಿತು ಅಂತಂದರೆ ನಿವೃತ್ತ ದ್ವೈತ ಏನಾಗ್ತದೆ, ನಿವೃತ್ತವಾಗುತ್ತದೆ. ತಥಾ ಇದಂ ಪ್ರಪಂಚಾಖ್ಯಂ ಮಾಯಾ ಮಾತ್ರಂ ದ್ವೈತಂ ರಜ್ಜುವತ್ ಮಾಯಾ ವಿವಚ್ಚ ಅದ್ವೈತಂ ಪರಮಾರ್ಥತಃ. ಇಡೀ ಪ್ರಪಂಚ ಅನ್ನುವಂಥದ್ದೇನಿದೆಯೋ ದ್ವೈತ ಪ್ರಪಂಚ ಅಂತ ಯಾವುದಿದೆಯೋ ಮಾಯಾ ಮಾತ್ರ ದ್ವೈತ ಪ್ರಪಂಚಂ, ಈ ಪ್ರಪಂಚಾಖ್ಯಂ ಮಾಯಾ ಮಾತ್ರ, ಇದು ಮಾಯಾ ಮಾತ್ರವಾಗಿದೆ. ಹೇಗೆ ಅಂದರೆ ರಜ್ಜುವತ ಮಾಯಾ ವಿವಚ್ಚ ಅದ್ವೈತ ಪರಮಾರ್ಥತಃ. ಹೀಗೆ ಹಗ್ಗವು ಎನ್ನುವುದು ಸ್ಪಷ್ಟವಾಗಿ ಅಲ್ಲಿ ಹಾವು ಇಲ್ಲವೇ ಇಲ್ಲ ಅಂತ ಆಗುತ್ತದೋ ಹಾಗೆ ಪಾರಮಾರ್ಥಿಕವಾಗಿ ಅದ್ವೈತವು ಸ್ಪಷ್ಟವಾಗಬೇಕು, ಆವಾಗ ದ್ವೈತ ಪ್ರಪಂಚ ಇರುವುದಿಲ್ಲ. ಅದ್ವೈತವು ಸ್ಪಷ್ಟವಾಗಬೇಕು ಅಂದರೆ ಪಾರಮಾರ್ಥಿಕವಾಗಿ ಅದ್ವೈತವು ಸ್ಪಷ್ಟವಾಗಬೇಕು. ಇದು ಸ್ವಲ್ಪ ಎಲ್ಲ ನೋಟ್ ಮಾಡಿಕೊಡ್ರಿ. ವ್ಯಾವಹಾರಿಕವಾಗಿ ಅದ್ವೈತವನ್ನು ಯಾರಿಗೂ ಸ್ಪಷ್ಟ ಮಾಡಲಿಕ್ಕಾಗುತ್ತೆ. ಕನ್ನಡಕ ಅಂದರೂ ಒಂದೇ, ಕಪ್ಪಂದ್ರೂ ಒಂದೇ, ಇದನ್ನು ಒಂದು ಮಾಡಿ ಭೌತಿಕವಾಗಿ ಇವೆರಡೂ ಒಂದು ಅಂತ ಸಿದ್ಧ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇದರ ಕ್ಷೇತ್ರ ಬೇರೆ, ಇದ್ರ ಉಪಯೋಗ ಬೇರೆ, ಇದರ ಆಕಾರ ಬೇರೆ, ಇದರ ಇದು ಉದ್ದ ಬೇರೆ, ಅಗಲ ಬೇರೆ, ಇದ್ರ ಕ್ವಾಲಿಟಿ ಬೇರೆ, ಇದ್ರೊಳಗಂಥ ಇಂಗ್ರೀಡಿಯೆಂಟ್ಸ್ ಬೇರೆ, ಇದ್ರ ಇಂಗ್ರೀಡಿಯೆಂಟ್ಸ್ ಬೇರೆ, ಇದು ಎರಡೂ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪಾರಮಾರ್ಥಿಕವಾಗಿ ಒಂದು ಮಾಡಿ ತೋರಿಸ್ತೇನೆ, ಇದರಲ್ಲಿ ಇದೆ ಎನ್ನುವುದಿದೆ, ಇದರಲ್ಲಿಯೂ ಇದೆ ಎನ್ನುವುದಿದೆ, ಎರಡು ಇದೆಯೋ ಒಂದೇ ಇದೆಯೋ, ಆ ಒಂದು ಇದೆ ಅನ್ನುವುದು ಈ ರೂಪದಲ್ಲಿ ಕಪ್ಪರಿಸುತ್ತದೆ, ಈ ರೂಪದಲ್ಲಿ ಕನ್ನಡ ಕಾಣಿಸುತ್ತದೆ. ಇದಕ್ಕೆ ಪಾರಮಾರ್ಥಿಕ ಒಂದು ಅದ್ವೈತವನ್ನು ಪಾರಮಾರ್ಥಿಕವಾಗಿ ಸಿದ್ಧ ಮಾಡಬಹುದೇ ವಿನಃ ವ್ಯಾವಹಾರಿಕವಾಗಿ ಸಿದ್ಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮಾಡಲಿಕ್ಕೆ ಹೋಗಬಾರ್ದು, ಸುಮ್ಮನೆ ಅದ್ರ ಪಾಲಿದ್ರೆ ಇಟ್ಕೊಳ್ಳೋದು ಒಳ್ಳೆಯ. ಈ ಪ್ರಪಂಚದ ಜೊತೆ ಚಾಲೆಂಜ್ ತಗೋಬಾರ್ದು ಯಾವತ್ತು. ವೇದಾಂತಿ ಪ್ರಪಂಚದ ಯಾವುದೇ ಆಗು ಹೋಗುಗಳಿಂದ, ಅದು ಆಧ್ಯಾತ್ಮಿಕ, ಸಾಮಾಜಿಕ, ಸೋಷಿಯಲ್ಲು, ಅದು ನ್ಯಾಷನಲ್ಲು, ಯಾವುದೇ ಇರಲಿ, ಅದ್ರ ಬಗ್ಗೆ ವೇದಾಂತಿ ಚಾಲೆಂಜ್ ತಗೊಳಕ್ಕೆ ಹೋಗೋದಿಲ್ಲ. ಯಾಕೆ? ಅದು ಈಶ್ವರ ಪ್ರಪಂಚ. ಇಟ್ಸ್ ನಾಟ್ ಯುವರ್ ಯುವರ್ ಫ್ಯಾಮಿಲಿ, ಇಟ್ಸ್ ನಾಟ್ ಯುವರ್ ಹೋಮ್, ಅದು ಈಶ್ವರ ಪ್ರಪಂಚ. ಅದು ಸುದ್ದಿ ನಮಗ್ಯಾಕೆ ಸ್ಪರ್ಧೆ? ಮತ್ತೇನು ಮಾಡ್ಬೇಕಾಗಿದ್ರೆ ಅದ್ವೈತವನ್ನು ತಿಳಿ, ಅದ್ವೈತವನ್ನು ಗುರುತಿಸೋದು. ರಜ್ಜುವತ ಮಾಯಾ ವಿವಚ್ಚ ಅದ್ವೈತಂ ಪರಮಾರ್ಥತಃ ತಸ್ಮಾತ್ ನ ಕಶ್ಚಿತ್ ಪ್ರಪಂಚ ಪ್ರವೃತ್ತಃ ನಿವೃತ್ತಃ ವಾ ಅಸ್ತಿ ಇತಿ ಅಭಿಪ್ರಾಯಃ. ಆದ್ದರಿಂದ ತಾತ್ಪರ್ಯ ಹೇಳಿದರೆ ಪ್ರಪಂಚವು ಬಂದದ್ದು ಅಲ್ಲ, ಹೋಗುವ ಅವಶ್ಯಕತೆ ಇದೆ. ಪ್ರಪಂಚ ಬಂದೇ ಇಲ್ಲ ಅಂದರೆ ದ್ವೈತ ಪ್ರಪಂಚ ಅನ್ನುವಂಥದ್ದು ಅದು ಬಂದೇ ಇಲ್ಲ, ಅದು ಹೋಗುವ ಅವಶ್ಯಕತೆ ಇಲ್ಲ. ಇದು ನಮ್ಮ ಅಭಿಪ್ರಾಯ ಅಂತ ಭಗವತ್ಪಾದ ಮುಗಿಸ್ತಾ ಇದ್ದಾರೆ. ನೀನು ಅದ್ವೈತವನ್ನು ತಿಳಿದ್ಬಿಟ್ಟೆ ಅಂತಂದ್ರೆ ದ್ವೈತ ತಾನೇ ಹೊರಟೋಗ್ತೀನಿ. ದ್ವೈತ ತೆಗೆದಾಕ್ಬೇಡ ಪೂರ್ಣ. ನಮ್ಮ ತಮ್ಮ ಪ್ರಯತ್ನದಲ್ಲಿ ಭಗವತ್ಪಾದಾಚಾರ್ಯರು ಅದ್ವೈತ ಸಿದ್ಧಿ ಮಾಡಲಿಕ್ಕಾಗಿ ಪ್ರಯತ್ನಿಸಿದ್ದಾರೆ ವಿನಃ ದ್ವೈತವನ್ನಾಗಲಿ ಇತರ ಯಾವ ಮತಗಳನ್ನಾಗಲಿ ವಿರೋಧಿಸುವುದು ಅವರ ಅಭಿಪ್ರಾಯವೇ ಕಂಡುಬರುವುದಿಲ್ಲ, ಎಲ್ಲಿಯೂ ಕಂಡುಬರುವುದಿಲ್ಲ. ಈಗ ಸಿದ್ಧಾಂತ ಸ್ಪಷ್ಟ ಇದೆ, ಯಾವಾಗ ಇದು ಹಗ್ಗ ಅಂತ ಸ್ಪಷ್ಟವಾಗಿ ಬಿಡುತ್ತದೋ ಆವಾಗ ಹಾವಲಿರುವುದೇ ಇಲ್ಲ. ಹಾವಾಗಲಿ, ಹಾವಿನ ಲಕ್ಷಣಗಳಾಗಲಿ, ದಪ್ಪ, ಬಣ್ಣ, ಹೆಡೆ, ಹುಸ್ ಶಬ್ದ ಯಾವುದೂ ಇರುವುದಿಲ್ಲ. ಅದನ್ನು ಇಲ್ಲ ಮಾಡ್ತೀನಿ ಬನ್ನಿ, ಅದು ಹೇಗೆ ಇರ್ತದೆ ಅಂತ ನಾವು ಚಾಲೆಂಜ್ ತಗೊಂಡಿದ್ದಾದರೆ ಅದು ಇಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಕಚ್ಚಿಸ್ಕೊಂಡವರಿಗೆ ಅದು ನೂರಕ್ಕೆ ನೂರು ಸತ್ಯವಾಗಿದೆ. ಸೊ ಇಲ್ಲ ವಾದಿಸುವ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ನಾವು ಯಾವತ್ತೂ ಇದನ್ನು ಚಾಲೆಂಜ್ ತಗೋಬಾರ್ದು. ನಾನು ಶಾಸ್ತ್ರ ಶಾಸ್ತ್ರ ಶಿಷ್ಯ ಇತಿ ಅಯಂ ವಿಕಲ್ಪ ಕಥಂ ನಿವೃತ್ತ ಇದು ಉಚ್ಯತೆ. ಇದಾದರೂ ಭೇದ ಇದೆಯೋ ಇದು ಗುರು ಶಿಷ್ಯ ಉಪದೇಶ ಶಾಸ್ತ್ರ ಶಾಸ್ತ್ರವನ್ನು ತಿಳಿಸುವ ಶಾಸ್ತ್ರಂ ಉಪದೇಶ ಶಿಷ್ಯ ಇದನ್ನು ಶ್ರವಣ ಮಾಡಿ ಬಂದವನು ಇಷ್ಟದ ಭೇದ ಅದನ್ನು ಇಲ್ಲ. ದಯವಿಟ್ಟು ಸರ್ ಎಲ್ಲನೂ ನೀವು ಹೇಳಿದ್ದೆಲ್ಲನೂ ಓದಿದೆ ಇದರೇ ಅದನ್ನು ಇಲ್ಲ ನೋಡಿ. ನೀವು ಹೇಳಿಕೊತ್ ಕೂತ್ಕೊಂಡಿರಿ, ನಾವು ಕೇಳ್ಕೊತ್ ಕೂತ್ಕೊಂಡಿವಿ. ನಿಮ್ಗೆ ಹೇಳಿ ಗ್ರಂಥ ಇದೆ, ನಮ್ಗೆ ಕೇಳಿ ಗ್ರಂಥ ಇದೆ. ಗ್ರಂಥ ಇದೆ ದ್ವೈತ, ನೀವು ಅಲ್ಲಿ ಕೂತೀರಿ ದ್ವೈತ, ನಾ ಇಲ್ಲಿ ಕೂತೀರಿ ದ್ವೈತ. ಈ ದ್ವೈತ ಹೆಂಗೆ ಹೋಗ್ತದೆ? ಕಥಂ ಕಥಂ ನಿವೃತ್ತ ಆಯಿತು ಈ ದ್ವೈತವು ಹೇಗೆ ತಾನೇ ಓದಿತ್ತು? ಹೋಗ್ತದಪ್ಪ ಕೇಳಿದೆ, ವಿಕಲ್ಪೋ ವಿನಿವರ್ತೇತ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದಃ ಉಪದೇಶಾದಯಂ ವಾದಃ ಅಜ್ಞಾತೆ ದ್ವೈತಂ ನ ವಿದ್ಯತೆ ಜ್ಞಾತೆ ದ್ವೈತಂ ನ ವಿದ್ಯತೆ ವಿಕಲ್ಪೋ ವಿನಿವರ್ತೇತ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದಃ ಉಪದೇಶಾದಯಂ ವಾದಃ ಜ್ಞಾತೆ ದ್ವೈತಂ ನ ವಿದ್ಯತೆ ಜ್ಞಾತೆ ದ್ವೈತಂ ನ ವಿದ್ಯತೆ ವಿಕಲ್ಪ ಇದು ಸತ್ಯವಾಗಿ ನಿವೃತ್ತವಾದೀತು ಯದಿ ಕೇನಚಿತ್ ಕಲ್ಪಿತ ಈ ವಿಕಲ್ಪ ಅನ್ನೋದೇನಿದೆಯೋ ಇದು ಕೇನಚಿತ್ ಯಾರಿಂದಲೇ ಆಗಲಿ ಅದು ಕಲ್ಪಿತವಾಗಿದ್ದೇ ಆದರೆ ಹೋಗಬಹುದಾಗಿಲ್ಲ ಯಾವ ವಿಕಲ್ಪ ಇರಲಿ ಅದು ಯಾರಿಂದಲೂ ಆಗಿದ್ದೇ ಆದರೆ ಅದು ಹೋಗಬಹುದಾಗಿದೆ ಆದರೆ ಅಯಂ ಉಪದೇಶ ಈ ವಾದ ನಾವು ನೀವೇನು ವಾದ ಮಾಡ್ತಾ ಇದ್ದೀವಿ ಇದು ಉಪದೇಶ ಮಾತ್ರವಾಗಿರುವಂತಹ ವಾದವೇ ವಿನಃ ಅಲ್ಲಿ ತಿಳಿದರೆ ದ್ವೈತ ಇರೋದೇ ಇಲ್ಲ ತಿಳಿದರೆ ಇಫ್ ಯು ನೋ ದಿ ಫ್ಯಾಕ್ಟರ್ ದಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ದನ್ ಯು ಡೋಂಟ್ ಹ್ಯಾವ್ ಎನಿ ದ್ವೈತ ಅಲ್ಲಿವರೆಗೂ ಸುಮ್ಮನೆ ಉಪದೇಶವಾದ ಇದು ನಡೀತಾ ಇರ್ತದೆ ಹೀಗಾಗಿ ಗುರು ಶಿಷ್ಯ ಶಾಸ್ತ್ರ ಸಂಬಂಧ ಇದು ಔಪಚಾರಿಕವಾಗಿ ವ್ಯಾವಹಾರಿಕವಾಗಿ ಇದೆ ಅಂತ ಅನಿಸಿದ್ದರೂ ಕೂಡ ಅಲ್ಲಿ ಅದ್ವೈತ ಸಿದ್ಧಿಯಲ್ಲಿ ಅದು ಇರೋದೇ ಇಲ್ಲ ಅದ್ವೈತಂ ನ ವಿದ್ಯತೆ ಅದ್ವೈತ ಸಿದ್ಧಿಯಲ್ಲಿ ಅದು ಇರೋದೇ ಇಲ್ಲ ಭಾಷ್ಯ ವಿಕಲ್ಪ ವಿನಿವರ್ತೇತ ಕೇನಚಿತ್ ಕಲ್ಪಿತ ಸ್ಯಾತ್ ಯಾರಿಂದಲಾದರೂ ಅದು ಕಲ್ಪಿತವಾಗಿದ್ದಾದರೆ ವಿನಿವರ್ತೇತ ಅದು ಹೋಗ್ಬೋದಾಗಿತ್ತು ಯಾರಿಂದಲಾದರೂ ಕಲ್ಪಿತವಾಗಿದ್ದಾದರೆ ಅದು ಹೋಗ್ಬೋದಾಗಿತ್ತು ಇದು ಈಗ ನೋಡಿ ವೃಕ್ಷ ಇದೆ ನಿನ್ನಿಂದ ಕಲ್ಪಿತವಾಗಿದೆ ಅದು ಮತ್ತದು ಹೋಗ್ಬೇಕು ಅಂತ ಯಾಕೆ ಇಚ್ಛಪಡ್ತೀಯ ಈ ವೃಕ್ಷ ನನಗೆ ಭಾರಿ ಇಷ್ಟವಾದದ್ದು ಇದು ನಿನ್ನ ಕಲ್ಪನೆ ದ್ರಾಕ್ಷೆ ಇದೆ ಸ್ವಲ್ಪ ಕಹಿ ಇದೆ ಬಟ್ ಇದೆ ತಗೊಂಡು ನೋಡಿದ್ವಿ ಎಲ್ಲ ಅರ್ಧ ತುಂಡು ತುಂಡು ತುಂಡಾಗಿದ್ದು ಈಗೇನಪ್ಪ ದ್ರಾಕ್ಷೆ ಹಿಂಗಿಟ್ಟ ಅರ್ಧ ತುಂಡು ತುಂಡು ನಿನ್ನೆ ನೀವು ಕಹಿ ಇದೆ ಅಂದ್ರೆ ಸಮಸ್ಯೆ ಆದ್ದರಿಂದ ಎಲ್ಲ ಟೆಸ್ಟ್ ಮಾಡಿ ದ್ರಾಕ್ಷೆ ಇದೆ ನನಗೆ ದ್ರಾಕ್ಷೆ ಭಾರಿ ಇಷ್ಟ ದ್ರಾಕ್ಷೆ ಇದೆ ಇದು ಕಲ್ಪಿತ ನನ್ನಿಂದ ಕಲ್ಪಿತವಲ್ಲ ಇದು ಈಶ್ವರ ಕಲ್ಪಿತ ಆದ್ರೆ ಈ ದ್ರಾಕ್ಷೆ ನನಗೆ ಭಾರಿ ಇಷ್ಟ ಈ ದ್ರಾಕ್ಷೆ ನನಗೆ ಇಷ್ಟ ಇಲ್ಲ ಇದು ಈಗ ಯಾವ ಕಲ್ಪನೆ ತೆಗೆದಾಕ್ಬೇಕು ನಾನು ಏನು ಅಲ್ಲಿ ಭ್ರಮಿಸಿದ್ದೇನೋ ಆ ಭ್ರಮೆಯನ್ನು ತೆಗೆದುಹಾಕುವುದು ನನ್ನ ಕರ್ತವ್ಯ ಅಷ್ಟೇ ವಿನಃ ಈಶ್ವರ ಕಲ್ಪಿತವಾದದ್ದನ್ನು ತೆಗೆದುಹಾಕುವ ಅವಶ್ಯಕತೆ ಇಲ್ಲ ಯಾಕೆ ತೆಗೆದಾಕ್ತೀರ ನೀವು ಹೇಳಿ ಅದೇ ಮೈಸೂರು ಆಶ್ರಮದಲ್ಲಿ ತೆಂಗಿನ ಮರ ಇದೆ ಆ ತೆಂಗಿನ ಮಧ್ಯದಲ್ಲಿ ಫುಟ್ಪಾತ್ ಇದೆ ಆ ಪ್ರತಿ ದಿವಸ ನಾನು ಫುಟ್ಪಾತ್ನಲ್ಲಿ ಹೋಗ್ತಿಲ್ಲ ಹಿಂಗೆ ನೋಡ್ಕೋತ ಹೋಗಿ ಯಾವುದ್ರ ಕಾಯಿ ಬೀಳುತ್ತದ ಅಲ್ಲೇ ಇರೋದು ಅಥವಾ ಬೀಳೋದು ಇದು ಈಶ್ವರ ಕಲ್ಪನೆ ಹೌದಾ ನನ್ನ ತಲೆ ಮೇಲೆ ಬಿದ್ದು ನನಗೆ ಅದು ಮತ್ತೇನು ಮಾಡ್ಬೇಕೀಗ ಈಶ್ವರ ಬೀಳೋದು ಅಥವಾ ಅಲ್ಲೇ ಇರೋದು ಅದು ಈಶ್ವರ ಕಲ್ಪ ಈಶ್ವರ ಬಿಟ್ಬಿಡುದು ನಿಮ್ಮ ಪಾಡಿ ನೀವು ಹೋಗಿ ಬಿತ್ತರೆ ಇಲ್ಲ ಬೀಳುತ್ತದೆ ಇಲ್ಲ ನಾನು ಸಾಯ್ತೇನೆ ಸಾಯಿಲ್ಲ ಸಾಯ್ತೀಯ ಇಲ್ಲ ನನ್ನ ಪಕ್ಕದಲ್ಲಿ ಬೀಳುತ್ತದೆ ಪಕ್ಕದಲ್ಲಿ ಬೀಳೋದ್ರೆ ಪಕ್ಕದಲ್ಲಿ ಬೀಳುತ್ತದೆ ನಿನ್ನೆ ನಿಂದೇನಲ್ಲ ನಾನು ಎವ್ರಿ ಸೆಕೆಂಡ್ ಈ ಕಾಂಟೆಂಪ್ರೇಷನ್ ಇರ್ಬೇಕು ನಮ್ಮ ಹತ್ರ ಈ ಚಿಂತನೆ ಸತತವಾಗಿ ನಡೀತಾ ಇರಬೇಕು. ವಿಕಲ್ಪ ನಿವರ್ತೇತ ಯದಿ ಕೇನಚಿತ್ ಕಲ್ಪಿತ ಸ್ಯಾತ್, ಯಾರಿಂದಲಾದರೂ ಅದು ಕಲ್ಪಿತವಾಗಿದ್ದರೆ ನಿವರ್ತ ಚೇತ ಅದನ್ನು ನಾವು ಕಳ್ಕೋಬೋದಾಗಿತ್ತು. ಆದರೆ ಯಥಾ ಅಯಂ ಪ್ರಪಂಚ ಮಾಯಾ ರುಜ್ಜು ಸರ್ಭವತ್ ತಥಾ ಅಯಂ ಶಿಷ್ಯಾದಿ ಭೇದ ವಿಕಲ್ಪ ಅಪಿ ಪ್ರಾಕ್ ಪ್ರತಿಬೋಧಾದೇವ ಉಪದೇಶ ನಿಮಿತ್ತ ಜ್ಞಾನಪೂರ್ವದಲ್ಲಿ ಶಾಸ್ತ್ರ ಶಿಷ್ಯ ಗುರು ಎನ್ನುವ ಉಪದೇಶದ ನಿಮಿತ್ತ ಇರುತ್ತದೆ, ನಿಮಿತ್ತ ಇರುತ್ತದೆ ಅಷ್ಟೇ ವಿನಃ ವಾಸ್ತವಿಕತೆ ಅಲ್ಲ. ಆ ವಾಸ್ತವಿಕತೆ ಅಲ್ಲ ಅನ್ನೋದು ಅಂತಿಮ ಸಿದ್ಧಾಂತವು ಸ್ಪಷ್ಟವಾದ ಮೇಲೆ. ಅಂತಿಮ ಸಿದ್ಧಾಂತ ಏನು? ಅದ್ವೈತ ಸಿದ್ಧಿ. ಅಂತಿಮವಾದ ಅದ್ವೈತ ಸಿದ್ಧಿಯಲ್ಲಿ ಇದು ಇರೋದೇ ಇಲ್ಲ, ಇವು ಯಾವೂ ಇರೋದಿಲ್ಲ ಇವು. ಅತಃ ಉಪದೇಶಾತ್ ಅಯಂ ವಾದ ಶಿಷ್ಯ ಶಾಸ್ತ್ರ ಗುರು ಶಿಷ್ಯ ಮತ್ತು ಗುರು ಶಿಷ್ಯ ಮಧ್ಯದಲ್ಲಿ ಉಪದೇಶ ಇವೆಲ್ಲ ಏನು ಅಂತಂದರೆ ಇವು ಜ್ಞಾನಪೂರ್ವದಲ್ಲಿ ನಿಮಿತ್ತ ಮಾತ್ರವಾಗಿರ್ತವೆ. ಉಪದೇಶ ಕಾರ್ಯೇತು ಜ್ಞಾನೇ ನಿವೃತ್ತೆ ಜ್ಞಾತೇ ಪರಮಾರ್ಥ ತತ್ವೇ ದ್ವೈತಂ ನ ವಿದ್ಯತೆ. ಪಾರಮಾರ್ಥಿಕವಾದ ಆ ತತ್ವವು ಯಾವತ್ತು ಸ್ಪಷ್ಟವಾಗುತ್ತದೋ ಆ ಸ್ಪಷ್ಟತೆಯಲ್ಲಿ ಗುರುರ್ನೈವ ಶಿಷ್ಯರ ಚಿದಾನಂದರು ವಶಿಷ್ಯರು ಇತಿ ಸಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಜೈ ಶ್ರೀನಾಥ್ ಜೈ ಶ್ರೀನಾಥ್. ಬಹಳ ಸುಂದರವಾದಂತಹ ಭಾಗಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಉಪನಿಷತ್ತಿನ ಭಾಗಕ್ಕೆ ಪುನಃ ಕಾಲಿಡ್ತಾ ಇದ್ದೀವಿ. ಈ ಉಪನಿಷತ್ತಿನ ಭಾಗವನ್ನು ಅಭ್ಯಾಸ ಮಾಡಿದ ನಂತರ ಆಂತರ ಕಾರಿಕೆಯನ್ನು ಅಭ್ಯಾಸ ಮಾಡಿದ ನಂತರ ಆಮೇಲೆ ಕಾರಿಕೆಯ ಪ್ರಕರಣ ಅದನ್ನು ನಿಮಗೆ